ಹಾಗಾಗಿ ಆದಷ್ಟು ಮಟ್ಟಿಗೆ ರೈತರು ಈ ಕಾಂಪ್ಲೆಕ್ಸ್ ಗೊಬ್ಬರ ಬಳಸುವ ಬದಲು ಉಳಿದ ಗೊಬ್ಬರಗಳನ್ನ ಯೂರಿಯಾ ಇರ್ಬೋದು, ರಾಕ್ ಫಾಸ್ಫೇಟ್ ಇರ್ಬೋದು, ಮೊರಟಾ ಪೊಟಾಷ್ ಇರ್ಬೋದು, ಇವನ್ನ ಸಪರೇಟ್ ಆಗಿ ಮಾಡಿಕೊಂಡು ಬೇಕಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಕೊಟ್ಟರೆ ಖರ್ಚು ಕಡಿಮೆ ಆಗ್ತದೆ ಮತ್ತು ಹೆಚ್ಚು ಮಟ್ಟಿಗೆ ಲಾಭ. ಈಗ ದ್ರವ ರೂಪದಲ್ಲಿಯೂ ಕೂಡ ರಸಗೊಬ್ಬರವನ್ನ ಅಡಿಕೆ ಮರದ ಬೇರುಗಳಿಗೆ ಕೊಡಬಹುದು ಅನ್ನುವಂತಹದ್ದು ರಸವರಿ ವಿಧಾನ ಈ ಬಗ್ಗೆ. ಹೌದು ಹೌದು, ಇದು ಇತ್ತೀಚಿನ ಒಂದು ತಾಂತ್ರಿಕ ಅಂತ ಹೇಳ್ಬೋದು. ಯಾಕಂದ್ರೆ ಬೇರುಗಳಿಂದ ಪೋಷಕಾಂಶ ತಗೊಳ್ಳಿಕ್ಕೆ ಸಹಾಯ ಆಗಲಿ ಅಂತ ಮಾಡುವಂತಹ ಉಪಕರಣ, ಅದಲ್ಲದೇ ಖರ್ಚು ಕಡಿಮೆ ಮಾಡಲಿಕ್ಕೆ ಇರುವಂತಹ ಒಂದು ವಿಧಾನ. ಇದರಲ್ಲಿ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಹನಿ ನೀರಾವರಿ ಮೂಲಕ ಕೊಡುವಂತ ಒಂದು ಪದ್ಧತಿ. ಹೀಗೆ ಕೊಟ್ಟಾಗ ಗಿಡಕ್ಕೆ ಬೇಕಾದಂತ ಸಮಯದಲ್ಲಿ ಬೇಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ, ಪುಷ್ಪ ಸಿಗ್ತಾ ಇರ್ತದೆ ಮಣ್ಣಿನಲ್ಲಿ. ಇದರಿಂದ ಒಂದು ನಷ್ಟ ಕಡಿಮೆ ಆಗ್ತದೆ, ಉಳಿತಾಯ ಜಾಸ್ತಿ ಮಾಡಬಹುದು, ಮರಗಳಿಗೆ ತಕ್ಕ ಪ್ರಮಾಣ ಸರಿಯಾದ ಪ್ರಮಾಣದಲ್ಲಿ ಬೇಕಾದಾಗ ಪುಷ್ಪ ಸಿಗುವುದರಿಂದ ಹೆಚ್ಚು ಉಳಿದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ ಗಿಡಗಳು. ಈಗ ನಮ್ಮ ಅಡಿಕೆಯಲ್ಲಿ ಮಾಡೋದಾದ್ರೆ, ಅಡಿಕೆ ಸಸಿ ಇದ್ದಾಗ ನೀವು ರಾಸಾಯನಿಕ ಗೊಬ್ಬರವನ್ನು ಬಳಸಿಕೊಂಡು ರಸವಾರಿ ಕೊಡ್ತೀರಿ ಅಂತಾದ್ರೆ 50% ಅಷ್ಟು ಗೊಬ್ಬರವನ್ನು ಕಡಿಮೆ ಮಾಡಬಹುದು, ಅದಷ್ಟು ಉಳಿದ ಮಾಡಬಹುದು ನಾವು. ಆಮೇಲೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸುಮಾರು 20% ಅಷ್ಟು ಗೊಬ್ಬರವನ್ನು ಉಳಿಸಬಹುದು. ಕೊಡುವ ವಿಧಾನ ಅಂತಂದ್ರೆ, ಯೂರಿಯಾ ಮತ್ತೆ ಪೊಟಾಷ್ ಅನ್ನ ಗೊಬ್ಬರ ಕೊಡುವ ದಿನ ಬೆಳಿಗ್ಗೆ ನೀರಿನಲ್ಲಿ ಕರಗಿಸಿ ಸೋಸಿ ನಮ್ಮ ವೆಂಚೂರಿ ಮೂಲಕ ಹನಿ ನೀರಾವರಿಯಲ್ಲಿ ಸೇರಿಸುವಂತದ್ದು. ಇನ್ನು DAP ಕೊಡೋದಾದ್ರೆ, ರಾಕ್ ಫಾಸ್ಫೇಟ್ ಕೊಡ್ಲಿಕ್ಕೆ ಆಗುದಿಲ್ಲ, DAP ಕೊಡಬೇಕು. DAP ಕೊಡೋದಾದ್ರೆ ಮುಂಚಿನ ದಿವಸ ರಾತ್ರಿ ನೀರಿನಲ್ಲಿ ಹಾಕೊಂಡು ಮರುದಿವಸ ಬೆಳಿಗ್ಗೆ ಅದನ್ನು ಸೋಸಿ ಮೇಲಿನ ಬಗ್ಗಡವನ್ನು ತೆಗೆದು ಆ ದ್ರವವನ್ನ ನೀರಿಗೆ ಸೇರಿಸುವಂತದ್ದು. ಹೀಗೆ ಮಾಡಿದಾಗ ನಾವು ಕಂಡದ ಪ್ರಕಾರ ಸುಮಾರು ಒಂದು 40% ಇಳುವರಿ ಹೆಚ್ಚಾಗಿದೆ, ಹಾಗೆ ಸುಮಾರು ಅಷ್ಟೇ ಉಳಿತಾಯ ಸಹ ಆಗಿದೆ. ಹಾಗಾಗಿ ಕಂಡು ರೈತರಿಗೆ ಲಾಭ ಹೆಚ್ಚಾಗ್ತದೆ, ಒಂದು ಉಳಿತಾಯ ಮತ್ತೊಂದು ಇಳುವರಿ ಹೆಚ್ಚಾಗಿ ಹೆಚ್ಚಾಗ್ತದೆ. ಈಗ ಕೃಷಿ ತ್ಯಾಜ್ಯಗಳ ಒಂದು ಮರುಬಳಕೆ ಮಾಡುವಂತಹದ್ದು ಮತ್ತು ಈ ಹಸಿರೆಲೆ ಗೊಬ್ಬರದ ಬಳಕೆ ಈ ಬಗ್ಗೆ. ಅಡಿಕೆ ತೋಟದಲ್ಲಿ ಸುಮಾರು ಒಂದು 5-6 ಟನ್ ಅಷ್ಟು ತ್ಯಾಜ್ಯ ಸಿಗ್ತದೆ ನಮಗೆ. ಸೋಗೆ ಇರ್ಬೋದು ಅಥವಾ ಅಡಿಕೆ ಸಿಪ್ಪೆ ಇರ್ಬೋದು, ಅಡಿಕೆ ಗೊನೆ ಇರ್ಬೋದು, ಕಾಯಿ ತೆಗೆದಾದ್ಮೇಲೆ ನೋಡಿದಾಗ ಇಷ್ಟು ಸಿಗ್ತದೆ ನಮಗೆ. ಇದನ್ನ ನಾವು ಕಂಪೋಸ್ಟ್ ಮಾಡಿ ಬಳಸಬಹುದು, ಒಂದು ವರ್ಮಿ ಕಂಪೋಸ್ಟ್ ಅಂತ ಅರ್ಥ ಮಾಡಿಕೊಂಡು ಎರೆಹುಳ ಗೊಬ್ಬರ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಮುಚ್ಚಿ ಉಪಯೋಗಿಸಬಹುದು, ಹಾಗೆ ಮಾಡಬಹುದು. ಹೀಗೆ ಮಾಡಿದಾಗ ಸುಮಾರು ಒಂದು 50% ಅಷ್ಟು ಸಾರಜನಕ ಉಳಿಸಬಹುದು ಅದರಲ್ಲಿ, ಹಾಗೆ ಸುಮಾರು ಒಂದು 30% ರಂಜಕಗೊಳಿಸಬಹುದು. ಪೊಟಾಶ್ ಮಾತ್ರ ಇಲ್ಲ, ಪೊಟಾಶ್ ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ಬಳಸಿಕೊಂಡು ನೀವು ಅಡಿಕೆ ಬೆಳೆದಾಗ ಸುಮಾರು 1/3 ಗೊಬ್ಬರ ಉಳಿಸಬಹುದು, ಸಂಗಡ ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಮತ್ತೆ ನಾವು ಮೊದಲು ಹೇಳಿದಾಗ ಮಣ್ಣಿಗೆ ಆಹಾರ ಕೊಡಬೇಕು, ಇದೊಂದು ಮೂಲ. ಯಾವ ತ್ಯಾಜ್ಯ ಮಣ್ಣಿಗೆ ಸೇರಿಸಿದಾಗ ಆ ಮಣ್ಣಿಗೆ ಆಹಾರ ಸೂಕ್ಷ್ಮಾಣುಗಳು ಬೆಳೀತವೆ, ಬೆಳೆದು ಮಣ್ಣಿಗೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶ ಕೊಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗೆ ಇದಲ್ಲದೇ ಹಸಿರೆಲೆ ಗೊಬ್ಬರಗಳು, ಜೆರ್ಸಿಡಿ ಇರ್ಬೋದು ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಇಲ್ಲಿ, ಅದಿರಬಹುದು ಅಥವಾ ಯಾವುದೇ ಒಂದು ಕಾಡಿನ ಹಸಿರೆಲೆ ಗೊಬ್ಬರ ಹಾಕ್ಬೋದು. ಅದನ್ನು ಸಹ ನಾವು ಅಡಿಕೆ ಮರಕ್ಕೆ ನಾವು ಶಿಫಾರಸು ಮಾಡಿದ ಪ್ರಮಾಣ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಅಲ್ದೇನೆ ಸಂಗಡ ಸುಮಾರು ಒಂದು 12 kg ಅಷ್ಟು ಕಂಪೋಸ್ಟ್ ಅಂತ ಹೇಳಿದ್ವಿ, ಅಷ್ಟೇ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಇಷ್ಟು ಕೊಟ್ಟಾಗ ಮಾತ್ರ ಅದು ಸಂಪೂರ್ಣ ಕೃಷಿಯಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗ್ತದೆ, ಒಂದು ಮಣ್ಣಿಗೆ ಬೇಕಾದಂತಹ ಪೋಷಕಾಂಶ ಸಿಗ್ತದೆ, ಎರಡರ ಮಿಲನವಾಗಿ ಸಾವಯವ ರೀತಿಯಲ್ಲಿ ಮಣ್ಣು ಚೆನ್ನಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಕ್ಕು ಇಳುವರಿ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನೊಂದು ವಿಚಾರ ನಿಮಗೆ ಹೇಳ್ತೇನೆ ಇಷ್ಟಪಡ್ತೇನೆ. ಈ ಸಮತೋಲನ ಪೋಷಕಾಂಶ ಅಂತಂದ್ರೆ ಅದರ ಸಮಸ್ಯೆಗಳು ತುಂಬಾ ಕಡೆ ಬರ್ತಾ ಇದೆ. ಈಗ ಹಿಡಿಮುಂಡಿಗೆ ಇರ್ಬೋದು ಅಥವಾ ಗೆಣ್ಣುಗಳು ಕ್ರಾಸ್ ಆಗಿರುವಂತ ಇರ್ಬೋದು, ಹಾಗೆ ನಮ್ಮ ಚಂಡೆಗಳು ಬಾಗುವಂತ ಇರ್ಬೋದು, ಹಾಗೆ ನಳ್ಳಿ ಒಡೆದು ಬೆಳೆಯುವಂತ ಇರ್ಬೋದು, ಸಣ್ಣ ಸಣ್ಣ ನಳ್ಳಿಗಳು ಉಳಿದು ಬೀಳುವಂತದ್ದು. ಈಗಲೇ ಕಾರಣ ಅಂತಂದ್ರೆ ಪೋಷಕಾಂಶದ ಅಸಮತೋಲನ ಲಭ್ಯತೆ, ಜಿಂಕ್ ಕೊರತೆ ಆಗಬಹುದು ಮಣ್ಣಿನಲ್ಲಿ. ಜಿಂಕ್ ಕೊರತೆ ಆದಾಗ ಹಿಡಿಮುಂಡಿಗೆ ರೋಗ ಬರಲು ಸಾಧ್ಯತೆ ಇದೆ. ಕೊರತೆ ಆಗುತ್ತಂತಂದ್ರೆ ರಂಜಕ ಮಣ್ಣಿಗೆ ಹೆಚ್ಚು ಕೊಟ್ಟಾಗ ಈ ಸತುವನ್ನು ತಗೊಳ್ಳಿಕ್ ಆಗಲ್ಲ ಗಿಡಕ್ಕೆ. ಆಮೇಲೆ ಕೆಲವೊಮ್ಮೆ ಸತು ಇದ್ರೂ ಸಹ ಬೇರಿನಲ್ಲಿ ಗಾಳಿ ಆಡದೇನೆ ಹಿಡ್ಕೊಳ್ಳಿಕ್ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಲೇಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ಇಷ್ಟು ನೋಡಿಕೊಂಡು ಸಮರ್ಪಣವಾದ ಕೊಡ್ತಾ ಇದ್ರೆ ಈ ಸಮಸ್ಯೆಗಳಿಗೆ ಸಂಬಂಧಪಡುವಂತಹ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ನಾವು ಸಮಸ್ಯೆ ಪರಿಹಾರ ಮಾಡಿಕೊಂಡು ಅತ್ಯಂತ ಲಾಭದಾಯಕವಾಗಿ ಅಡಿಕೆಯನ್ನು ಬೆಳೆಸಬಹುದು. ಒಳ್ಳೇದು ಡಾಕ್ಟರ್ ರವಿ ಭಟ್ ಅವರೇ. ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ಒಂದು ಸಮರ್ಥ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶದ ನಿರ್ವಹಣೆಯ ಕುರಿತು ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾ ರವಿ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್.

ಕೃಷಿ ಮಾಹಿತಿ ಪ್ರಸಾರವಾಯಿತು. ಈಗ ಜನಪದ ಸಂಗೀತ. ವಂದನೀಯ ಶ್ರೀ ಮಹಾದೇವ ಗೋವಿಂದ ಮರಾಠೆ ಅವರಿಂದ ಕೋಲಾಟದ ಹಾಡುಗಳು. ಅಣಿಯೋ ಗಣಿಯೋ ಬಹಿಲೋ ಲಾವತ್ತೀರಿ ಬಹಲ್ಯಾ ಸೊಬೆ ನಮಸ್ಕಾರ ತಿಂಗಳು ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿಸಂಜಿ ಬಾಂತರ್ ಬಾಣ್ ಕಸಂಜಿ ಪ್ರಾಣಿ ಬರಕೊಂಡಿ ಗೋವಿಂದ ಏಕ ತಿಶರ್ ಕೋಟಿ ಜವಾನೇಕ ಶಿಗಮೋ ಶಿವರ ಚರ್ಮಿನನ್ ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಮೋ ಶಿಶರ್ ಕೋಟಿ ದೇವಾಣೇಕ ಶಿಗಮೋ ಶಿವರಾತ್ರಿ ಮೀನನ್ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಗಮೋ ಶಿವರಾತ್ರಿ ಕಾಂಬೋಗಾ ಚಲೋ ರೇ ಕೇಳಿಯಾರು ಕಾಂಬೋಗಾ ಚಲೋ ಅವಳು ಪೇಳು ಕಲ್ಲೆ ಪಾಜೋಡ ತೊನೆ ಬಾ ಅವಳು ಪೇಳು ಕಲ್ಲೆ ಪಾಜೋಡ ತೊನೆ ಎಕರು ಕಡಲಿ ಗಚಿ ಮಾಯಾರೇ ಕೇಳಿಯಾ ಎಕರು ಕಡಲಿ ಗಚಿ ಮಾಯಾಮ ಕಡಲೆ ಪಾಚ ಪಂಡು ಮಾಡಲು ಕಡಲೆ ಪಾಚ ಪಂಡು ಮಾ ಚಂದ್ರ ಸೂರ್ಯರೇ ಕೇಳಿಯ ಕಡಲು ಚಂದ್ರ ಸೂರ್ಯ ಮಾ ಚಂದ್ರ ಸೂರ್ಯ ಮಾ ಯಕರು ಕಡಲು ರಾಮ ಲಕ್ಷ್ಮಿ ಯಕರು ಕಡಲು ರಾಮ ಲಕ್ಷ್ಮಿ ಪಾಠ ಜೋಡರು ಪಾಂಚ ಚಿತ್ರ ಸೋಡಲಿ ಬಾ ಪಾಠ ಜೋಡರು ಪಾಂಚ ಚಿತ್ರ ಸೋಡಲಿ